ಲಭ್ಯವಿರುವಂತಹ ಸ್ಥಳವನ್ನು ಕೂಡ ಬೇಗನೆ ಆವರಿಸಿಕೊಳ್ಳುವುದರಿಂದ ರೋಗಾಣುಗಳ ಬೆಳವಣಿಗೆ ಮತ್ತು ಆಹಾರ ಮತ್ತು ಸ್ಥಳದ ಅಭಾವದಿಂದ ಕುಂಠಿತವಾಗ್ತದೆ. ಇದಲ್ಲದೆ ಟ್ರೈಕೋಡರ್ಮವು ಬೆಳೆಯುವ ಹಂತದಲ್ಲಿ ಆಂಟಿಬಯೋಟಿಕ್ ಮತ್ತು ಕಿಣ್ವಗಳನ್ನು ಬಿಡುಗಡೆ ಮಾಡುವುದರಿಂದ ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳನ್ನು ಯಶಸ್ವಿಯಾಗಿ ನಿಯಂತ್ರಿಸುತ್ತವೆ. ಟ್ರೈಕೋಡರ್ಮವನ್ನು ಬಳಸುವ ವಿಧಾನದ ಬಗ್ಗೆ ಹೇಳುವುದಿದ್ರೆ, ಬೀಜೋಪಚಾರವನ್ನು ಮಾಡಬಹುದು, ಮಣ್ಣಿಗೆ ಬೆರೆಸಬಹುದು, ಗಿಡಗಳಿಗೆ ಬಳಸಬಹುದು ಹಾಗೂ ಸಸ್ಯಮಡಿಗಳಲ್ಲಿ ಇವುಗಳನ್ನು ಕೂಡ ಬಳಸಬಹುದು. ಬೀಜೋಪಚಾರವನ್ನು ಮಾಡುವಂತಹ ವಿಧಾನ ಅಂತಂದ್ರೆ, ಪ್ರತಿ ಕಿಲೋ ಬಿತ್ತನೆ ಬೀಜಕ್ಕೆ ಸುಮಾರು 4-10 ಗ್ರಾಂನಷ್ಟು ಟ್ರೈಕೋಡರ್ಮ ಜೈವಿಕ ನಿಯಂತ್ರಕದ ಪುಡಿಯನ್ನು 10 ಮಿಲಿಲೀಟರ್ ಅಂಟಿನೊಂದಿಗೆ ನೀರಿನೊಂದಿಗೆ ಬೆರೆಸಿ ದ್ರಾವಣವನ್ನು ತಯಾರಿಸಿ ಅದನ್ನು ಬೀಜೋಪಚಾರಕ್ಕೆ ಬಳಸಬೇಕು. ಬೀಜೋಪಚಾರವನ್ನು ಬಿತ್ತನೆಗೆ 4-6 ಗಂಟೆ ಮುಂಚಿತವಾಗಿ ಮಾಡಬೇಕು. ಬೀಜೋಪಚಾರ ಮಾಡಿದ ಮೇಲೆ ಬೀಜಗಳನ್ನು ನೆರಳಿನಲ್ಲಿ ಒಣಗಿಸಿ ನಂತರ ಬಿತ್ತನೆಗೆ ಬಳಸಬೇಕು. ಮಣ್ಣಿಗೆ ಸೇರಿಸುವಂತಹ ವಿಧಾನ ಅಂತಂದರೆ, ಬಿತ್ತುವ ಮೊದಲು ಅಥವಾ ಬಿತ್ತನೆ ಮಾಡುವಾಗ ಕೃಷಿ ಬೆಳೆಗಳಿಗೆ 2 ಕಿಲೋ ಟ್ರೈಕೋಡರ್ಮ ಜೈವಿಕ ನಿಯಂತ್ರಕ ಪುಡಿಯನ್ನು ಸುಮಾರು 50 ಕಿಲೋ ಪುಡಿ ಮಾಡಿರುವಂತಹ ಹಟ್ಟಿ ಗೊಬ್ಬರದೊಂದಿಗೆ ಬೆರೆಸಿ ಬಿತ್ತುವ ಕೂರಿಗೆಯ ಹಿಂದೆ ಕೋಲುಗಳ ಮೂಲಕ ಭೂಮಿಗೆ ಹಾಕಬಹುದು. ಹಾಗೆಯೇ ಗಿಡಗಳಿಗೂ ಕೂಡ ಟ್ರೈಕೋಡರ್ಮನ ಬಳಸಬಹುದು. ಹಣ್ಣಿನ ಗಿಡಗಳಿಗೆ ಪ್ರತಿ ಗಿಡಕ್ಕೆ ಸುಮಾರು 10-15 ಗ್ರಾಂ ಟ್ರೈಕೋಡರ್ಮ ಜೈವಿಕ ನಿಯಂತ್ರಕ ಪುಡಿಯನ್ನು 3-5 ಕಿಲೋ ಪುಡಿ ಮಾಡಿರುವಂತಹ ಹಟ್ಟಿ ಗೊಬ್ಬರದಲ್ಲಿ ಬೆರೆಸಿ ಗಿಡಗಳ ಸುತ್ತಲೂ ಉಂಗುರ ಪದ್ಧತಿಯಲ್ಲಿ ಹಾಕಿ ಮಣ್ಣಿನಿಂದ ಮುಚ್ಚಿ ನೀರನ್ನು ಹಾಯಿಸಬೇಕಾಗ್ತದೆ. ಕೃಷಿಯಲ್ಲಿ ಅಣುಜೀವಿ ಗೊಬ್ಬರಗಳನ್ನು ಕೂಡ ಬಳಕೆ ಮಾಡುವಂತಹ ಪದ್ಧತಿ ಇದೆ. ಹೆಚ್ಚು ಇಳುವರಿ ನೀಡುವಂತಹ ತಳಿಗಳನ್ನು ಬಿತ್ತನೆ ಮಾಡಿ ಕೇವಲ ರಾಸಾಯನಿಕ ಗೊಬ್ಬರಗಳನ್ನು ಮಾತ್ರವೇ ಭೂಮಿಗೆ ಹಾಕುವುದರಿಂದ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮ ಜೀವಾಣುಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗ್ತದೆ. ಜೀವಂತವಾಗಿರುವಂತಹ ಮಣ್ಣು ಸತ್ತ ಮಣ್ಣಿನಂತೆ ಶಕ್ತಿಹೀನವಾಗ್ತದೆ. ತಲತಲಾಂತರದಿಂದ ಮಣ್ಣಿನ ಉತ್ಪಾದಕತೆಯನ್ನು ಕಾಪಾಡಿಕೊಂಡು ಹೋಗುವುದಕ್ಕೆ ಮಣ್ಣಿಗೆ ಸಾವಯವ ಗೊಬ್ಬರಗಳ ಬಳಕೆ ಅಧಿಕವಾಗಿ ಹಾಗೂ ನಿರಂತರವಾಗಿ ಮಾಡಬೇಕಾಗ್ತದೆ. ಸಾವಯವ ಗೊಬ್ಬರಗಳಾದ ಹಟ್ಟಿ ಗೊಬ್ಬರ, ಕಾಂಪೋಸ್ಟ್, ಹಸಿರೆಲೆ ಗೊಬ್ಬರ, ಎರೆಹುಳು ಗೊಬ್ಬರ, ಅಣುಜೀವಿ ಗೊಬ್ಬರ ಇವುಗಳನ್ನು ಹೇರಳವಾಗಿ ಭೂಮಿಗೆ ಹಾಕಬೇಕು. ಅಣುಜೀವಿ ಗೊಬ್ಬರಗಳ ಬಳಕೆಯು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭ ನೀಡುವಂತಹ ತಾಂತ್ರಿಕತೆಯಾಗಿದೆ. ಮಣ್ಣಿನಲ್ಲಿ ಕೋಟ್ಯಂತರ ಸೂಕ್ಷ್ಮ ಜೀವಿಗಳು ರೈತನ ಮಿತ್ರನಾಗಿ ಕೆಲಸ ಮಾಡ್ತಾ ಇರ್ತವೆ. ಅವುಗಳಲ್ಲಿ ಕೆಲವೊಂದು ಜೀವಾಣುಗಳು ಹವೆಯಲ್ಲಿರುವಂತಹ ಸಾರಜನಕವನ್ನು ಹೀರಿಕೊಂಡು ಅಮೋನಿಯ ರೂಪದಲ್ಲಿ ಸ್ಥಿರೀಕರಿಸುತ್ತವೆ ಹಾಗೂ ಬೆಳೆಗಳಿಗೆ ಸಾರಜನಕದ ಪೋಷಕಾಂಶವನ್ನು ಒದಗಿಸುತ್ತವೆ. ಮತ್ತೆ ಕೆಲವೊಂದು ಸೂಕ್ಷ್ಮ ಜೀವಾಣುಗಳು ರಂಜಕವನ್ನು ಒದಗಿಸುತ್ತವೆ. ಇನ್ನೂ ಹಲವು ಬೆಳೆಗಳಿಗೆ ಬೆಳವಣಿಗೆಗೆ ಪೂರಕವಾಗುವಂತಹ ಸಸ್ಯವರ್ಧಕಗಳನ್ನು ಬಿಡುಗಡೆ ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ. ಇವಲ್ಲದೆ ಕೆಲವೊಂದು ಬಗೆಯ ಸೂಕ್ಷ್ಮಾಣು ಜೀವಿಗಳು ಮಣ್ಣಿಗೆ ಹಾಕಿರುವಂತಹದ್ದು ಹಾಗೂ ವಿಘಟನೆ ಆಗದೇ ಇರುವಂತಹ ಸಾವಯವ ಪದಾರ್ಥಗಳಾದ ದಂಟು, ಎಲೆ, ಸೊಪ್ಪು ಮುಂತಾದ ಗಟ್ಟಿ ವಸ್ತುಗಳನ್ನು ವಿಘಟನೆ ಮಾಡಿ ಉತ್ತಮವಾದಂತಹ ಹ್ಯೂಮಸ್ ಎನ್ನುವಂತಹ ಸಾವಯವ ರೂಪದಲ್ಲಿ ಮಣ್ಣಿಗೆ ಒದಗಿಸುತ್ತವೆ. ಇದರಿಂದಾಗಿ ಮಣ್ಣಿನ ರಚನೆ ಸುಧಾರಣೆಗೊಂಡು ಮಣ್ಣಿನಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ವೃದ್ಧಿಯಾಗ್ತದೆ. ಈ ರೀತಿಯಾಗಿ ಉಪಯುಕ್ತವಾದಂತಹ ಸೂಕ್ಷ್ಮ ಜೀವಾಣುಗಳನ್ನು ಮಣ್ಣಿನಿಂದ ಹಾಗೂ ದ್ವಿದಳ ಧಾನ್ಯದ ಬೆಳೆಗಳ ಬೇರುಗಳ ಮೇಲಿರುವ ಗಂಟುಗಳಿಂದ ಬೇರ್ಪಡಿಸಿ ಪ್ರಯೋಗಾಲಯದಲ್ಲಿ ಅಭಿವೃದ್ಧಿಗೊಳಿಸಿ ಅವುಗಳ ಸಾಮರ್ಥ್ಯವನ್ನು ಗುರುತಿಸಿ ಉತ್ತಮವಾದಂತಹ ಸೂಕ್ಷ್ಮ ಜೀವಾಣುಗಳನ್ನು ಸೂಕ್ಷ್ಮವಾದ ಪೋಷಕಾಂಶ ಮಧ್ಯದಲ್ಲಿ ಬೆಳೆಸಿ ಅವುಗಳ ಅವಶ್ಯಕ ಸಂಖ್ಯೆಯಲ್ಲಿ ಬೆಳೆದ ಲಿಗ್ನೈಟ್ ಅಥವಾ ಇದ್ದಿಲು ಪುಡಿಯೊಂದಿಗೆ ಬೆರೆಸಿ ಉಪಯೋಗಿಸಬಹುದು. ಅಜೋಟೋಬ್ಯಾಕ್ಟರ್ ಎನ್ನುವಂತಹದ್ದು ಒಂದು ರೀತಿಯ ಏಕಾಣುಜೀವಿ. ಇದು ಮಣ್ಣಿನಲ್ಲಿ ಸ್ವತಂತ್ರವಾಗಿ ಜೀವನ ನಡೆಸುವಂತಹ ಸೂಕ್ಷ್ಮ ಜೀವಿ. ಈ ಜೀವಾಣುಗಳು ಪರಪೋಷಕ ಜೀವಿಗಳಾಗಿದ್ದು ತಮಗೆ ಬೇಕಾದಂತಹ ಶಕ್ತಿಯನ್ನು ಸಾವಯವ ವಸ್ತುಗಳಿಂದ ಪಡೆದುಕೊಳ್ಳುತ್ತವೆ. ಇವು ತನ್ನ ಕೋಶದಲ್ಲಿ ನೈಟ್ರೋಜಿನೇಸ್ ಎನ್ನುವಂತಹ ಕಿಣ್ವವನ್ನು ತಯಾರಿಸಿ ಇದರ ಸಹಾಯದಿಂದ ಗಾಳಿಯಲ್ಲಿರುವ ಸಾರಜನಕವನ್ನು ಸ್ಥಿರೀಕರಿಸಿ ತನ್ನಲ್ಲಿ ಶೇಖರಣೆ ಮಾಡಿಕೊಂಡು ನಂತರ ಮಣ್ಣಿಗೆ ಬಿಡುಗಡೆಗೊಳಿಸುತ್ತವೆ. ರೈಜೋಬಿಯಂ ಜೀವಾಣುವಿನಂತೆ ಇವು ಬೇರುಗಳ ಮೇಲೆ ಯಾವುದೇ ರೀತಿಯ ಗಂಟುಗಳನ್ನು ಮಾಡುವುದಿಲ್ಲ. ಸಾರಜನಕ ಸ್ಥಿರೀಕರಣದೊಂದಿಗೆ ಬೆಳೆಗಳಿಗೆ ಬೇಕಾಗಿರುವಂತಹ ಸಸ್ಯವರ್ಧಕ ವಸ್ತುಗಳನ್ನು ಕೂಡ ಬಿಡುಗಡೆ ಮಾಡುತ್ತವೆ. ಇವುಗಳ ಮುಖ್ಯ ಪ್ರಭೇದಗಳಾದ ಅಜೋಟೋಬ್ಯಾಕ್ಟರ್ ಕ್ರೋಕೋಕಮ್, ಅಜೋಟೋಬ್ಯಾಕ್ಟರ್ ಫಾಸಿಪಾಲ್ವೆ, ಅಜೋಟೋಬ್ಯಾಕ್ಟರ್ ಬೈರಿಂಕಿಯಾ ತಳಿಗಳನ್ನು ಜೈವಿಕ ಗೊಬ್ಬರದ ಉತ್ಪಾದನೆಯಲ್ಲಿ ಹೆಚ್ಚಾಗಿ ಉಪಯೋಗಿಸಲಾಗುತ್ತದೆ. ಇದರ ಬಳಕೆಯಿಂದ 10-12% ಬೆಳೆಯ ಇಳುವರಿಯನ್ನು ಹೆಚ್ಚಿಸಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ದಕ್ಷ ಯಜ್ಞ. ಭಗವತರು ಪಿ ನಿತ್ಯಾನಂದರಾವ್ ಕಟೀಲು. ಮದ್ದಳೆ ಕೃಷ್ಣ ಪ್ರಕಾಶ್ ಉಳಿತಾಯ, ಶ್ರುತಿ ಶ್ರೀಮತಿ ಕೃಷ್ಣಕುಮಾರಿ, ನಿರೂಪಣೆ ಪಿ ಆನಂದರಾವ್. ಕೇಳಿ ದಕ್ಷಯಜ್ಞ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಗಜಮುಖದವಾಗಿ ಗಣಪಗೆ ಚೆಲ್ವ ತ್ರಿಜಾಗವಂದಿತ ನೀಗಾರತಿ ಎತ್ತಿರೇ. ಗಜಮುಖದವಾಗಿ ಗಣಪಗೆ ಉಳ್ಳಿತದವಲು ತೆಂಗಿನ ಕಾಯಿ ಕಡಲೆಯು ಎಳ್ಳುಂಡೋಳಿಗೆ ಕಬ್ಬು ಮೆಲುವವಾಗೆ ಬೆಳ್ಳಿಯ ಉಲಿಗೆ ಜೇಗಳ ಕಟ್ಟಿ ಕುಣಿಯುವ ಡೊಳ್ಳಿನ ಗಣಪಗಾರತಿ ಎತ್ತಿರೆ ಆರತಿ ಬೆಳಗಿರೆ. ಗಜಮುಖದವಾಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಕೊಂಬಗೆ ದಾವಾಗ್ನಿಯದಿ ಮೆರೆವವಗೆ ಆವಾಗಮನದಲ್ಲಿ ನೆನೆದರಿಷ್ಟಾರ್ಥವ ಗಣೇಶ ಗಾರತಿ ಎತ್ತಿರೆ ಆರತಿ ಬೆಳಗಿರೆ. ಗಜಮುಖದವಾಗೆ ಗಣಪಗೆ ಕರದೊಳು ಪರಶುಪಶಾಕುಶಧಾರಿಗೆ ಹರುಷದಿ ಭಕ್ತರ ಪೊರೆವವಾಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲ ಕಾರತಿ ಎತ್ತಿರೆ ಆರತಿ ಬೆಳಗಿರೆ. ಗಜಮುಖದವಾಗೆ ಗಣಪಗೆ ತನ್ನ ಅಳಿಯನಾದಂತಹ ಈಶ್ವರನು ಸುಮಾನಾಸಾದಿ ಗಣ್ಯರು ತುಂಬಿದ ಸಭೆಯಲ್ಲಿ ತೋರಿದ ವರ್ತನೆಯಿಂದ ಅವಮಾನಿತನಾದ ದಕ್ಷ ಪ್ರಜಾಪತಿಯು ಈಶ್ವರನ ಮೇಲೆ ಸೇಡು ತೀರಿಸಿಕೊಳ್ಳುವ ಉದ್ದೇಶದಿಂದ ಮಹಾಯಜ್ಞವೊಂದನ್ನು ವ್ಯವಸ್ಥೆಗೊಳಿಸುತ್ತಾನೆ. ಈ ಯಜ್ಞಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ತೆರಳುತ್ತಿರುವ ಬ್ರಾಹ್ಮಣರನ್ನು ಕಂಡು ವಿಷಯವನ್ನೇ ತಿಳಿಯದ ದಾಕ್ಷಾಯಿನಿ ಬ್ರಾಹ್ಮಣನೋರ್ವನನ್ನು ಕರೆಸಿ ಈ ರೀತಿ ವಿಚಾರಿಸುತ್ತಾಳೆ. ಭಾಮಿನಿ, ಬಳಿಕ ಏಕತಾಳ ರಾಗ ಕಲ್ಯಾಣಿ. ವರಮಹಾಕೈಲಾಸ ಶಿಖರದಿ ಹರ ನರಸಿ ಕಂಡಗ ಕೌತುಕವೆರಸಿ ಭೂಸುರನೋರ್ವನನು ಬೆಸಗೊಂಡಳು ಮೆ ಕರೆಸಿ ಆವಲಿಯುದ ಬಂದಿರಯ್ಯ ಭೂಮಿ ದೇವ ಭೂಮಿ ದೇವ ಆ ಬಲಿಯುದ ಬಂದಿರಯ್ಯ ಭೂಮಿ ದೇವಾ ಶತ ಸಾವಿರವು ಓಪುದಲ್ಲಿ ಭೂಮಿ ದೇವ ಶತ ಸಾವಿರವು ಪೋಪುದಲ್ಲಿ ಭೂಮಿ ದೇವ ಈ ವಿಧದ ಭೂಸುರರು ಭೂಮಿ ದೇವ ಈ ವಿಧದ ಭೂಸುರರು ಭೂಮಿ ದೇವ ವಿಂದಾವಲಿಗೆ ಪೋಪುದಯ್ಯ ಭೂಮಿ ದೇವ ನಿವಿಂದಾವಲಿಗೆ ಪೋಪುದಯ್ಯ ಭೂಮಿ ದೇವ ಆವಲ್ಲಿಯುದ ಬಂದಿರಯ್ಯ ಭೂಮಿ ದೇವ ಭೂಮಿ ದೇವ ದಾಕ್ಷಾಯಿಣಿಯ ಈ ಪ್ರಶ್ನೆಗೆ ಬ್ರಾಹ್ಮಣರು ಈ ರೀತಿ ಉತ್ತರಿಸುತ್ತಾರೆ. ಏಕತಾಳ ರಾಗ ಮಾಂಡ್. ದಕ್ಷಿಣಾಯಾಗಕ್ಕೆ ನಾವು ಪೋಪೆವಮ್ಮ ಪೋಪೆವಮ್ಮ ದಕ್ಷಿಣಾಯಾಗಕ್ಕೆ ನಾವು ಪೋಪೆವಮ್ಮ ಬಲು ದಕ್ಷಿಣೆಗಳ ನೀಡ್ವಾರಂತೆ ಕೇಳಿರಮ್ಮ ಬಲು ದಕ್ಷಿಣೆಗಳ ನೀಡ್ವಾರಂತೆ ಕೇಳಿರಮ್ಮ ಲಕ್ಷ ಲಕ್ಷ ಧನದ ಬಾಶಿ ಬೆಟ್ಟವಮ್ಮ ಲಕ್ಷ ಲಕ್ಷ ಧನದ ರಾಶಿ ಬೆಟ್ಟವಮ್ಮ ನಮ್ಮ ಪೇಕ್ಷೆಗಳ ನೀಡುವರಂತೆ ಪೋಪೆವಮ್ಮ ನಮ್ಮ ಪೇಕ್ಷೆಗಳ ನೀಡುವರಂತೆ ಪೋಪೆವಮ್ಮ ದಕ್ಷಿಣಾಯಾಗಕ್ಕೆ ನಾವು ಪೋಪೆವಮ್ಮ ಪೋಪೆವಮ್ಮ ತನ್ನ ತಂದೆ ಮಾಡುತ್ತಿರುವ ಈ ವೈಭವದ ಯಾಗಕ್ಕೆ ತಮ್ಮಿಬ್ಬರಿಗೂ ಆಮಂತ್ರಣವಿಲ್ಲದಿರುವುದನ್ನು ತಿಳಿದ ದಾಕ್ಷಾಯಿನಿ ಚಿಂತಿಸುವ ಪರಿಯನ್ನು ಆಲಿಸೋಣ. ತಾಳ ಜಂಪೆ, ರಾಗ ಹಿಂದೋಳ. ಇಂತೆಂದು ಭೂಸುರರು ತಾಂ ತೆರಳಲಿತ್ತ ಮರೆತರೆ ಮನು ಪೇಳಲಿರಲಾರದೆವು ಮರೆತರೆ ಮನು ಪೇಳಲಿರಲಾರದೆ ಎಲ್ಲ ಪತಿಗಳು ಹಿ ಕರೆದೊಯ್ಯುವೆ ನಾಮಹಾತ್ವರಕ್ಕೆ ಎಲ್ಲ ಪತಿಗಳು ಹಿ ಕರೆದೊಯ್ಯುವೆ ನಾಮಹಾತ್ವರಕ್ಕೆ ಇಂತೆಂದು ಹುಸುರರು ತಾಂ ತೆರಳಲು ತಮ್ಮನ್ನು ಆಮಂತ್ರಿಸದಿರುವುದಕ್ಕೆ ತಂದೆಯ ಮರವೇ ಕಾರಣವೆಂದು ನಿಶ್ಚಯಿಸಿದ ದಾಕ್ಷಾಯಿನಿ ಕೂಡಲೇ ಪತಿಯಲ್ಲಿಗೆ ತೆರಳಿ ಈ ರೀತಿ ಭಿನ್ನವಿಸುತ್ತಾಳೆ. ಅಷ್ಟತಾಳ ರಾಗ ಅಠಾಣ. ನೋಡಿರಿ ದ್ವಿಜರು ಪೋಪುದನು ಪುದನು ನಿಮ್ಮಯ ಮಾವ ಮಾಡುವ ಯಜ್ಞವದೇ ನೋಡಿರಿ ದ್ವಿಜರು ಪೋಪುದನು ನಿಮ್ಮಯ ಮಾವ ಮಾಡುವ ಯಜ್ಞವದೇ ಆಡಲೇನಧಿಕ ಸಂಭ್ರಮ ಬಂದೆ ಬಂಧುಗಳು ಕೂಡಿ ರಂಜಿಸುವರದೇ ಆಡಲೇನಧಿಕ ಸಂಭ್ರಮವಂತೆ ಬಂಧುಗಳು ಕೂಡಿ ರಂಜಿಸುವರದೇ ನೋಡಿರಿ ದ್ವಿಜರು ಪೋಪುದನು ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ದಕ್ಷನು ಮಾಡುತ್ತಿರುವ ಯಜ್ಞಕ್ಕೆ ತಮ್ಮನ್ನು ಆಮಂತ್ರಿಸದಿರುವುದಕ್ಕೆ ಸ್ಪಷ್ಟ ಕಾರಣವನ್ನು ತಿಳಿದ ಈಶ್ವರ ಹಿಂದೊಮ್ಮೆ ನಡೆದ ಘಟನೆಯನ್ನು ಪತ್ನಿಗೆ ಈ ರೀತಿ ವಿವರಿಸುತ್ತಾನೆ. ಏಕತಾಳ ರಾಗ ಮಧ್ಯಮಾವತಿ. ಒಂದು ದಿವಸ ತಾನು ಕುಳಿತೀರ್ದ ಸಭೆಗೆ ಮರ ಮರೆವೆನೆ ಪರಿಯ ಒಂದು ದಿವಸ ತಾನು ಕುಳಿತಿರುವ ಸಭೆಗೆ ನಡೆದ ಘಟನೆಯ ವಿಸ್ತಾರವಾದ ನಿರೂಪಣೆಯನ್ನು ಆಲಿಸಿದ ದಾಕ್ಷಾಯಿನಿ ಒಂದೊಮ್ಮೆ ವಿಚಲಿತಳಾದರೂ ತಂದೆ ತಾಯಿ ಬಂಧು ಬಳಗವನ್ನು ಕಾಣಬೇಕೆಂಬ ಆಸೆಯಿಂದ ಯಾಗಕ್ಕೆ ಹೋಗುವುದಕ್ಕಾಗಿ ಗಂಡನನ್ನು ಬಹಳ ಒತ್ತಾಯಿಸುತ್ತಾಳೆ. ದಾಕ್ಷಾಯಿನಿಯ ಹಠವನ್ನು ಗಮನಿಸಿದ ಈಶ್ವರನಿಗೆ ಈಕೆಗೆ ಕೇಡು ಬಂತು ಎನ್ನುವುದು ಮನದಟ್ಟಾಗುತ್ತದೆ. ಮಾತನಾಡದೆ ಸುಮ್ಮನಿದ್ದು ಬಿಡುತ್ತಾನೆ. ಆಗ ದಾಕ್ಷಾಯಿನಿ, ತಾಳ ತ್ರಿಬುಡೆ, ರಾಗ ಕಮಾಸ್. ಮಾತಾಡದಿರ್ಪುದೆ ಕೆಂಬಳು ಆಜ್ಞೆಯನ್ನು ಧಿಕ್ಕರಿಸಿ ಕೊನೆಗೂ ದಾಕ್ಷಾಯಿನಿ ತನ್ನ ತಂದೆ ಮಾಡುತ್ತಿರುವ ಯಾಗದಲ್ಲಿಗೆ ಬಂದು ಯಾಗದ ಪರಿಯನ್ನು ಈ ರೀತಿ ವೀಕ್ಷಿಸುತ್ತಾಳೆ. ವಾರ್ಧಿಕ ಷಟ್ಪದಿ, ಬಳಿಕ ರೂಪಕ ತಾಳ, ರಾಗ ರೇವತಿ. ಪರಿಪರಿಯ ವೇದಗಳ ಘೋಷದಿಂ ತೋಷದಿಂ ನೆರೆದಿರುವ ಸಕಲ ಮುನಿ ಜಾಲದಿಂ ಮೇಳದಿಂ ಉರುತರದಿ ಮೆರೆವಧಿಕ ಹೋಮದಿಂ ಮೇಮದಿಂ ಅಖಿಳ ಸಂಭ್ರಮಗಳಿಂದ ಸುರಪ ಮುಖ್ಯ ಮರರ ವರ್ಗದಿಂ ಸ್ವರ್ಗದಿಂ ಎರಡು ಮಡಿಯತಿಶಯಾನಂದದಿಂ ಚಂದದಿಂ ಧರೆಗೆ ನೂತನವಾದ ಮಂತ್ರದಿಂ ತಂತ್ರದಿಂ ಸುರಪ ಮುಖ್ಯಮರರ ವರ್ಗದಿಂ ಸ್ವರ್ಗದಿಂ ಎರಡು ಮಡಿಯತಿಶಯಾನಂದದಿಂ ಚಂದದಿಂ ಧರೆಗೆ ನೂತನವಾದ ಮಂತ್ರದಿಂ ತಂತ್ರದಿಂ ಮೆರೆದುದ ಯಜ್ಞಶಾಲೆ ಯಾಗದ ಸೊಬಗ ನೀಕ್ಷಿಸಿದ ದಾಕ್ಷಾಯಿನಿ ಸಂತೋಷದಿಂದ ನೇರವಾಗಿ ತಂದೆ ತಾಯಂದಿರು ಇರುವಲ್ಲಿಗೆ ಆಗಮಿಸುತ್ತಾಳೆ. ಭಾಮಿನಿ ಷಟ್ಪದಿ, ರಾಗ ಮೋಹನ. ಆ ಮಹಾಧ್ವರದೆಡೆಗೆ ಭುವನ ಸ್ತೋಮವಂದಿತೆ ಬಂದು ಬಂಧು ಸ್ತೋಮ ತಾಯಿ ತಂದೆಯರ ಕಾಣುತ್ತ ಕಾಣದಂದದಲ್ಲಿ ಕೋಮಲೆಯ ನೀಲ್ದು ನುಡಿಸದೆ ಕೋಮಲೆಯ ನೀಲ್ದು ನುಡಿಸದೆ ತಾಮುದದಿ ಕುಳ್ಳಿರಲು ಸತಿ ಚಿಂತ ಮಗೋದಧಿಯೊಳಗೆ ಮುಳುಗಿದಳಧಿಕ ಬೆರಗಿನಲಿ ತಂದೆ ತಾಯಿ ಅಕ್ಕಂದಿರು ಬಂಧುಗಳೆಲ್ಲರಿಂದ ತಾನು ಉಪೇಕ್ಷಿತಳಾದೆನೆಂಬ ನೋವಿನೊಂದಿಗೆ ತನ್ನ ಪತಿಗೂ ಯಜ್ಞದಲ್ಲಿ ಕೃತಭಾಗವನ್ನು ನೀಡದಿರುವುದನ್ನು ಕಂಡು ಸಹಿಸಲಾರದೆ ದಾಕ್ಷಾಯಿನಿ ಈ ರೀತಿ ದುಃಖಿಸುತ್ತಾಳೆ. ಕಂದ, ಬಳಿಕ ರೂಪಕ, ತಾಳ, ರಾಗ ಶಿವರಂಜನಿ. ಯಾಗದ ಸೊಬಗ ನೀಕ್ಷಿಸಿ ಪತಿ ಭಾಗವ ನಿಡದಿರ್ದ ಕ್ರತುವ ನಿರೂಪಿಸುತ್ತಾಗ ತೂಗುತಂ ಶಿರಮಂ ಶಿವ ಶಿವ ಈ ಗತಿ ತನಗಾಯ್ತ್ಯನು ತಳಲಿದಳು ಸಭೆಯೊಳ್ಳು ಏತಕ್ಕೆ ಬಂದೆನು ತಾನೀ ಪಾತಕ್ಕೆ ಮಾಡುವ ಯಜ್ಞದ ರೀತಿಯನ್ನು ದರಿಯದೆ ಬಂದಿತೆರನಾದುದಲ ಪತಿಗಳಿಗೆ ತ್ರೈಲೋಕ್ಯದಿ ಕ್ರತುವಿನ ಭಾಗವ ಕೊಡದಿಹ ಪತಿಯುತ್ತರ್ಯಾರಿ ಬುದ್ಧಿಯು ಪಿತಗೇತಕ್ಕೆ ಬಂತು ಅತಿ ದುಷ್ಟರು ಕೂಡಿದ ದುರುಮತಿಗಳ ಮಧ್ಯಕ್ಕೆ ತಾನೇತಕ್ಕೆ ಬಂದೆನು ಹಾವಿಧಿಯೇ ಗತಿಯೇನ ಕಟ ಕಟ ಏತಕ್ಕೆ ಬಂದೆನು ತಮ್ಮ ಉದ್ದೇಶ ಈಡೇರಿತೆಂಬ ಅತೀವ ಸಂತೋಷದಿಂದ ಎಲ್ಲರೂ ಸೇರಿ ನಕ್ಕು ದಾಕ್ಷಾಯಿಣಿಯನ್ನು ಅಪಹಾಸ್ಯಕ್ಕೀಡು ಮಾಡುತ್ತಾರೆ. ಇದರಿಂದ ಕ್ರೋಧೆಯಾದ ದಾಕ್ಷಾಯಿನಿ ಈ ರೀತಿ ನುಡಿಯುತ್ತಾಳೆ. ಭಾಮಿನಿ, ಪೂರ್ವಾರ್ಧ ರಾಗ ಕೇದಾರಗೌಳ, ಬಳಿಕ ಏರು ಪದಗಳು, ತ್ವರಿತ ತ್ರಿವುಡಿ. ನಕನ ಭಗ ಭೃಗು ಮುನೀಶ್ವರ ಇಕ್ಕೆಲಕ್ಕೆ ಕಣ್ಸಲ್ಲೆ ಮಾಡಿದ ಮಿಕ್ಕ ಮುನಿಗಳು ಸುರರು ಕಿರು ನಗೆ ಸೂಸಲೀಕ್ಷಿಸುತ್ತ ಉಕ್ಕಿದವು ಕಿಡು ಕಂದಳೆ ಉಕ್ಕಿದವು ಕಿಡಿ ಕಗಳಲಿ ಪ್ರಣಯಾರ್ಕ ಶಿವನೋ ಜ್ವಲಿಸಿ ನೋಡಿ ಸುರರ್ಕಳನು ರೋಷದಲ್ಲಿ ತಂದೆಗೆ ನುಡಿದಳ ಭುಜಾಕ್ಷಿ ವಿಕಲಮತಿ ಕೇಳೆನವೋ ಕಷ್ಟದ ಹೀನನೆ ಕೆಡಿಸಿಕೊಂಡೈ ಮಖವ ನೀನು ಕೂಡಿದೆ ಸುರವರರು ಋಷಿಗಳು ಮಾಡಿದ ಅಪರಾಧಕ್ಕೆ ಶಿಕ್ಷೆಯ ಶಿಕ್ಷೆಯ ಮಾಡುವರು ನಮ್ಮವರು ಸಂಶಯ ಬೇಡ ನಿನಗೆ ನಿನ್ನ ಮಗಳೆಂಬ ಪೆಸರನು ಸಮರ್ಪಿಪೆ ಕುನ್ನಿ ಕೇಳು ಏನು ಯೋಗಾಗ್ನಿಯಲ್ಲಿ ಪಾವಕನನು ಈ ಜಾಂಗದಿ ಧರಿಸಿ ದೇಹವ ನನಲಗಾಹುತಿ ಕೊಟ್ಟಳ ಇದಿದಳವಳು ಶಿವಪದವ ಶಾಂಕುಶಧಾರಿಗೆ ಹರುಷರಿ ಭಕ್ತರ ಪೊರೆವವಗೆ ಉರಗಭೂಷಣನ ಕುಮಾರ ಗಜಬದನ ಚರಣ ಕಮಲ ಕಾರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಇದುವರೆಗೆ ದಕ್ಷಯಜ್ಞ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಪಿ ನಿತ್ಯಾನಂದರಾವ್ ಕಟೀಲು, ಮದ್ದಳೆ ಕೃಷ್ಣ ಪ್ರಕಾಶ್ ಉಳಿತಾಯ, ಶ್ರುತಿ ಶ್ರೀಮತಿ ಕೃಷ್ಣಕುಮಾರಿ, ನಿರೂಪಣೆ ಪಿ ಆನಂದರಾವ್. ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಈಗ ವಿದ್ಯಾಭೂಷಣ ಅವರು ಹಾಡಿದ ಒಂದು ಭಕ್ತಿಗೀತೆ ಕೇಳೋಣ. ಶ್ರೀಶನಂಘ್ರಿ ಸರೋಜ ಭೃಂಗ ಮಹೇಶ ಸಂಭವ ಶ್ರೀಶನಂಘ್ರಿ ಸರೋಜ ಭೃಂಗ ಮಹೇಶ ಸಂಭವ ಮನ್ಮನದೊಳು ಪ್ರಕಾಶಿಸು ಅನುದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ ನೀ ಸಲಹು ಸಜ್ಜನರ ನೀ ಸಲಹು ವೇದವ್ಯಾಸ ಕರುಣಾಪಾತ್ರ ಮಹದಾಗಾ